ಘೋಷಣೆ. ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಆರಂಭ. ಇಂದು ರಾಷ್ಟೀಯ ಪತ್ರಿಕಾ ದಿನಾಚರಣೆ, ನಾಡಿನಾದ್ಯಂತ ಹಲವು ಕಾರ್ಯಕ್ರಮ. ಮೂರು ದಿನಗಳ ಬೆಂಗಳೂರು ತಂತ್ರಜ್ಞಾನ ಶೃಂಗ ಸಮಾವೇಶಕ್ಕೆ ನಾಳೆ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಂಧುವರೇ, ಕೇಳುಗರೇ, ನಮಸ್ಕಾರ. ಮಂಗಳವಾರದ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ರೈತ ಬಂಧುವರು ಸಂಪರ್ಕ ಮಾಡಿ ಅನುಭವಿ ಕೃಷಿಕರು ಮಾತನಾಡಬಹುದು. ಹೊಸಬ್ಬರಿಗೆ ಅವಕಾಶ ಮಾಡಿಕೊಡಿ. ಶ್ರೋತೃಗಳೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತಾಡಲಿಕ್ಕೆ ಸಂಖ್ಯೆ 08-772-200-006. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ಶ್ರೋತೃಗಳೇ, ಮಡಿಕೇರಿ ಆಕಾಶವಾಣಿಯಿಂದ ಕೊಡಗು ಅಲ್ದಲ್ಲೇ ಅಕ್ಕಪಕ್ಕದ ಜಿಲ್ಲೆಗಳ ಶ್ರೋತೃಗಳು ರೇಡಿಯೋ ಮೂಲಕ ಕಾರ್ಯಕ್ರಮವನ್ನು ಆಲಿಸ್ತಾ ಇರ್ತಾರೆ. ಈಗಂತೂ 400, 500, 600 ರೂಪಾಯಿ ಬೆಲೆಯಲ್ಲಿ ರೇಡಿಯೋಗಳು ಸಿಗ್ತವೆ. ಹುಡುಕ್ಬೇಕಷ್ಟೇ, ನೀವು ಎಲ್ಲೂ ಸಿಗಲ್ಲ ಅಂತ ಅಂದ್ಕೊಂಡು ನಿರಾಸೆ ಇಟ್ಕೋಬೇಡಿ. ಸಾವಿರಾರು ರೇಡಿಯೋಗಳನ್ನು ಎಷ್ಟೋ ಜನ ಹಂಚಿಕೊಂಡಿದ್ದಾರೆ, ಖರೀದಿ ಮಾಡಿದ್ದಾರೆ. ಇನ್ನು ನಿಮ್ಮ ಮದುವೆಗಳು, ಗೃಹ ಪ್ರವೇಶಗಳು, ನಾಮಕರಣ ಮತ್ತಿತರೆ ಸಂದರ್ಭಗಳಲ್ಲೂ ರೇಡಿಯೋಗಳನ್ನು ಖರೀದಿ ಮಾಡಿ ಕಾಣಿಕೆಯಾಗಿ ಕೊಡಬಹುದು. ಇದು ಒಂದು ರೀತಿಯ ಒಳ್ಳೆಯ ಸಂಪ್ರದಾಯ ಆಗ್ತದೆ. ರೇಡಿಯೋ ನಿಮ್ಮ ಮನೆಯಲ್ಲಿದ್ದರೆ ಅದು ಜ್ಞಾನ ನೀಡುವ ಸಾಧನವೇ. ನಿಜವಾಗ್ಲು ಮಾಹಿತಿ ಮನೋರಂಜನೆಯನ್ನು ಸದಾ ನೀಡ್ತಾ ಇರುತ್ತಲ್ವ? ಕೇಳಿದ್ರೆ ನ್ಯೂಸ್ ಆನ್ ಏರ್ ಆ್ಯಪ್ನ ಮೂಲಕನೂ ಕಾರ್ಯಕ್ರಮಗಳನ್ನು ಆಲಿಸ್ಕೊಳ್ಬೋದು. ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನಲ್ಲಿ ಪ್ಲೇಸ್ಟೋರಿಗೆ ಹೋಗಿ ನ್ಯೂಸ್ ಆನ್ ಏರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೋಬೋದು. ನ್ಯೂಸ್ ಆನ್ ಏರ್ ಆ್ಯಪನ್ನು ಇಟ್ಕೊಂಬಿಟ್ರೆ ನೀವು ಎಲ್ಲಿದ್ದರೂ ಅಂತರ್ಜಾಲದ ಸಂಪರ್ಕ ಚೆನ್ನಾಗಿತ್ತಂದರೆ ಕಾರ್ಯಕ್ರಮಗಳನ್ನು ಆಲಿಸ್ಕೊಳ್ಬೋದು. ಮಡಿಕೇರಿ ಆಕಾಶವಾಣಿ ಅಲ್ದಲ್ಲೇ ರಾಜ್ಯದ ಇತರೆ ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳು ನಿಮ್ಮ ಬೆರಳ ತುದಿಯಲ್ಲಿ ಸಿಗ್ತವೆ. ಕೇಳುಗರೆ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಯ ಈ ಕಾರ್ಯಕ್ರಮದಲ್ಲಿ ರೈತ ಬಾಂಧವರು, ಆಸಕ್ತ ಅನುಭವಿ ಕೃಷಿಕರು ಸಂಪರ್ಕ ಮಾಡಿ ಮಾತನಾಡಿ 08-772-200-006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಗಮನಿಸಿಕೊಳ್ಳಿ ಶ್ರೋತೃಗಳೇ, ಮಡಿಕೇರಿ ಆಕಾಶವಾಣಿಯಿಂದ ಪ್ರತಿನಿತ್ಯ ಉಪಯುಕ್ತವಾದ ಕಾರ್ಯಕ್ರಮಗಳು ಬಿತ್ತರವಾಗ್ತಾ ಇರ್ತಾವಲ್ವ? ಕರೆಗಳನ್ನು ಮಾಡ್ತದ್ರಿ, ಮಾತಾಡ್ತಾ ಹೋಗೋಣ. ಅಲ್ಲಲ್ಲಿ ನಮ್ಮ ನಿಲಯದ ಪ್ರಮುಖವಾದ ಕಾರ್ಯಕ್ರಮಗಳನ್ನು ಉಲ್ಲೇಖ ಮಾಡ್ತೀವಿ. ನಮಸ್ಕಾರ, ಮಾತಾಡಿ, ಹೇಳಿ. ಹಲೋ, ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ಗುಡ್ ಈವ್ನಿಂಗ್ ಸರ್. ನಮಸ್ಕಾರ, ತಮ್ಮ ಹೆಸರು? ಸುರೇಂದ್ರ ಸರ್, ಕೋಕೆನಿಂದ. ಸುರೇಂದ್ರ ಅವರು, ನಿಮ್ ಕಡೆಗೆ ಮಳೆ ಹೇಗಿದೆ? ಮಳೆ ವಿಪರೀತ ಮಳೆ ಸರ್. ಏನ್ ಅನಾನುಕೂಲ ಆಗ್ಬೋದು, ಅನುಕೂಲ ಆಗ್ಬೋದು? ಹೌದಾ? ಹೌದು. ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ ಅಥವಾ ರೇಡಿಯೋದಿಂದ ಸ್ವಲ್ಪ ದೂರ ಬರ್ತೀರಾ? ರೇಡಿಯೋದಿಂದ ಸ್ವಲ್ಪ ಈಚೆ ಬಂದ್ರೂ ಆಗ್ತದೆ. ಏನ್ ಅನುಕೂಲ ಆಗ್ಬೋದು ಈಗಿನ ಮಳೆಯಿಂದ? ಮಳೆಯಿಂದ ಎಲ್ಲ ಇದು ಗಾಳಿ ನಷ್ಟೈತೆ, ಅಲ್ಲಿ ನಷ್ಟ ಈಗ ಅಲ್ಲ. ಏನು ಏನು ಉಂಟು? ಕಾಫಿ ಬೀಳ್ತಾ ಇದೆಯಾ? ಬೀಳ್ತಾ ಉಂಟು. ಮತ್ತೆ ಅರ್ಬಿ ಅರ್ಬಿ ಒಣಗಲಿಕ್ಕೆ ಆಗಲ್ಲ. ಅರ್ಬಿ ಎಲ್ಲ ಕುಯ್ದು ಎಲ್ಲ ಪಕ್ಷಿಗಳು ತಿಂತಾ ಉಂಟು. ಓಹೋ, ಮಳೆ ನಷ್ಟನೇ ಮಳೆಯಲ್ಲಿ. ಮಳೆ ಮಳೆ ಮಧ್ಯದಲ್ಲೂ ಪಕ್ಷಿಗಳು ಆರಿಸ್ಕೊಂಡು ಆರಿಸ್ಕೊಂಡು ತಿಂತಾವ? ಹೌದು. ಅದು ಒಂದ್ ಕಡೆಗೆ ಹಾಕಲ್ವಾ ತಿಂದ್ಮೇಲೆ? ತಿಂದು ಒಂದ್ ಕಡೆಗೆ ಹಾಕ್ತವೇನೋ, ಅಲ್ಲಲ್ಲಿ ಹಿಕ್ಕಿ ಮೂಲಕ ಹಾಕಿ ಹೋಗ್ತವೇನೋ ಅಲ್ವಾ? ಹೌದಾ? ಆದ್ರೂ ಈ ಸಮಸ್ಯೆಗಳ ಮಧ್ಯದಲ್ಲಿ ಏನ್ ಮಾಡಬಹುದಂತ, ಈಗ ಉದಾಹರಣೆಗೆ ಕಾಫಿ ಕಟಾವ್ ಶುರುವಾಗಿದೆ, ಹೆಂಗ್ ಒಣಗಿಸ್ಬೇಕಂತ ಅನ್ಕೊಂಡು ಕೆಲವೊಬ್ರು ಆಲೋಚನೆ ಮಾಡಿಕೊಂಡು ಕೆಲವೊಬ್ರು ಒಳ್ಳೆ ಬಂಡವಾಳ ಹಾಕಿ ಡ್ರೈಯರ್ ಗಳನ್ನ ಅಲ್ಲ. ನಿಮ್ಮಲ್ಲೇ ನಿಮ್ಮಲ್ಲೇ ಹತ್ತಾರು ಜನ ಸೇರ್ಕೊಂಡು ಒಂದು ದೊಡ್ಡ ಪ್ರಮಾಣದ ಡ್ರೈಯರ್ ಹಾಕಿಬಿಟ್ರೆ ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ, ಏನು ಈಗ ಸಮಸ್ಯೆಗಳಿಗೆ ಪರಿಹಾರ ಇದ್ದೇ ಇದೆ, ಅದನ್ನು ನಾವು ಸರಿಯಾಗಿ ಏನು ಹುಡುಕಬೇಕಷ್ಟೇ. ಹೌದು, ಈಗ ಜನ ಮನಸ್ಸು ಮಾಡಿದ್ರೆ ಯಾವ್ದು ಕಷ್ಟ ಇಲ್ಲ. ಹೌದೌದು. ಈಗ ನೋಡಿ, ಶನಿವಾರ ಸಂತೆ ಹತ್ರ ಹಂಡ್ಲಿ ಅನ್ಕೊಂಡು ಬರುತ್ತೆ, ಅಲ್ಲಿ ವೇದ ಕುಮಾರ್ ಅನ್ಕೊಂಡು ಈಗಾಗಲೇ ಅವರು ಒಂದು 8-10 ವರ್ಷದ ಹಿಂದೆನೆ ಡ್ರೈಯರ್ ಹಾಕಿದ್ದಾರೆ ದೊಡ್ಡ ಪ್ರಮಾಣದ್ದು. ಅವ್ರು ಕಾಫಿ ಒಣಗಿಸ್ಲಿಕ್ಕೆ. ಈ ತರ ಆಗ್ಬಿಟ್ರೆ ಎಲ್ಲೆಲ್ಲಿ ಶ್ರೀಮಂಗದಲ್ಲಿ ಮಾಡಿದ್ದಾರೆ ನೋಡಿ. ಯಾರು? ಅವರು ನೋಡಿ ಆತರದ ಪ್ರಯತ್ನಗಳು ಹಳ್ಳಿ ಹಳ್ಳಿಯಲ್ಲಿ ಆದ್ರೆ ತುಂಬಾ ಅನುಕೂಲ ಈ ತರದ ಸಂದರ್ಭಗಳನ್ನ ನಿಭಾಯಿಸಲಿಕ್ಕೆ. ಹೌದೌದು. ಸುರೇಂದ್ರ ಅವರೇ, ತಮಗೆ ಒಂದು ಪ್ರಶ್ನೆ. ಒಂದು ಘನ ಇಲ್ಲ, ಸುಲಭದ ನೋಡೋಣ. ಒಂದು ಘನ ಮೀಟರ್ ಮಣ್ಣಿನ ತೂಕ ಎಷ್ಟಿರ್ತದೆ ಅಂತ ಹೇಳ್ಬೋದಾ? ಒಂದು ಘನ ಮೀಟರ್ ಅಂದ್ರೆ ಒಂದು ಒಂದು ಮೀಟರ್ ಉದ್ದ ಅಗಲ ಆಳ. ಒಂದು ಘನ ಮೀಟರ್ ನೀವು ಮಣ್ಣನ್ನ ತೆಗೆದು ತೂಕ ಮಾಡಿದ್ರೆ ಎಷ್ಟಾಗ್ಬೋದು ಅಂತ ಹೇಳ್ತೀರಾ? ನೋಡಿ ನೋಡಿ, ಒಂದು ಅಂದಾಜ್ ಹೇಳಿ ನೋಡೋಣ. ಈಗ ಒಂದು ಘನ ಮೀಟರ್ ಅಂತಂದ್ರೆ ಒಂದು ಅಂದಾಜ್ ಗೊತ್ತಾಗುತ್ತೆ. ತೂಕ ತೂಕ ಆ ಮಣ್ಣಿನ ತೂಕ ಎಷ್ಟಾಗ್ಬೋದು? 8 kg. ಒಂದು ಘನ ಮೀಟರ್, ಒಂದು ಮೀಟರ್ ಉದ್ದ, ಒಂದು ಮೀಟರ್ ಅಗಲ, ಒಂದು ಮೀಟರ್ ಆಳ. ಜಾಸ್ತಿನೆ. ನೋಡೋಣ, ಈಗ ಬೇರೆ ಮಾತಾಡ್ತಾರಲ್ಲ, ಮಾತಾಡ್ತಾ ಉತ್ತರ ಸಿಗುತ್ತೆ. ಆಲಿಸ್ತಾ ಇರಿ. ಸಂಪರ್ಕ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕೇಳಿದರೆ ಮನಸ್ಸು ಮಾಡಿದ್ರೆ ಯಾವುದು ಕಷ್ಟ ಇಲ್ಲ. ನಾವು ಏನೆಲ್ಲ ಕೆಲಸಗಳನ್ನ ಸಾಂಘಿಕವಾಗಿ ಮಾಡ್ತೀವಿ, ಅದೇ ದೊಡ್ಡ ಶಕ್ತಿ. ಒಂದು ದೇವಸ್ಥಾನ ಮಾಡುವಾಗ ಎಷ್ಟು ಹಣ ಖರ್ಚಾಗುತ್ತೆ ನೋಡಿ. ಎಲ್ಲರೂ ಊರಿನವರೆಲ್ಲರೂ ಸೇರ್ಕೊಂಡು ಹಾಕೋದಿದೆ ಅಲ್ವಾ? ಹಾಗೆ ಈ ರೀತಿ ಮಳೆ ಹಿಡಿದಾಗ ಕಾಫಿ ಬೆಳೆಗಾರರು ವಿಶೇಷವಾಗಿ ಕಟಾವು ಮಾಡೋದು ಒಣಗಿಸೋದು ಸಮಸ್ಯೆ ಆಗುತ್ತಲ್ಲ. ಇದಕ್ಕೆ ಪರಿಹಾರಗಳನ್ನು ಹುಡುಕ್ಲಿಕ್ಕೆ ದಾರಿಗಳನ್ನು ಅನೇಕರು ಕಂಡುಹಿಡಿದಿದ್ದಾರೆ, ಅದನ್ನ ಬಳಸ್ಕೊಳ್ಬೇಕಷ್ಟೇ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ, ಹೇಳಿ. ಹಲೋ. 16-18 kg ಬರ್ಬೋದು ಅಂತ. ಯಾರು ತಾವು? ಬಸವರಾಜ್ ಅಂತ ಹೇಳಿ. ಹೌದು, ಹೆಸರು ಹೇಳಿದ್ರೆ ನೇರ ಉತ್ತರ ಹೇಳ್ಬಿಡ್ತಿದ್ರಿ ಬಸವರಾಜಣ್ಣ. ಅಲ್ಲ, ಹೆಸರು ಹೇಳಿಕೆ ನಾನು ರೈತರಿಗೆ ಒಂದು ಅವಕಾಶ ಮಾಡಿಕೊಡುವ ಅಂತ. ಹಾಗೆ 16-18 kg ತಪ್ಪೆ, 16 ಮುಂದೆ 2-0 ಸೇರಿಸಿದಾಗ ಉತ್ತರ ನಿಮ್ಗೆ ಸಿಗುತ್ತೆ. 16 ಮುಂದೆ 2-0 ಸೇರಿಸಿದ್ರೆ ಎಷ್ಟಾಯ್ತು? 1600 kg ಅಷ್ಟು ಒಂದು ಘನ ಮೀಟರಿನ ಮಣ್ಣಿನ ತೂಕ. ಒಂದು ಘನ ಮೀಟರ್ ಅಂದ್ರೆ 1 meter ಉದ್ದ, 1 meter ಅಗಲ, 1 meter ಆಳ. 1 meter. ಒಂದು ಲೀಟರ್ ಅಲ್ಲ, 1 meter. ಒಂದು ಘನ ಮೀಟರ್ ಮಣ್ಣಿನ ತೂಕ ಇಷ್ಟಾಗ್ತದೆ. ಮಳೆ ಬಂದಾಗ ಅದ್ರ ತೂಕ ಎಷ್ಟೇ ಹೆಚ್ಚಾಗ್ಬೋದು ಬಸವರಾಜ್ ಅವರೇ? ಇಲ್ಲ ಇಲ್ಲ, ಅಯ್ಯೋ ಮಣ್ಣು ಚೆನ್ನಾಗಿ ಹಿಡಿತತೆ. 20-30 kg ಅಲ್ಲ, 400 ಕೆಜಿ ಹೆಚ್ಚಿಗೆ ಆಗ್ತದೆ ಮತ್ತೆ. ಹಾ, 2000 ಕಿಲೋಗ್ರಾಂ ಆಗುತ್ತೆ ಒಂದು ಘನ ಮೀಟರ್ ಮಣ್ಣಿನ ತೂಕ. ಹೌದು. ನಿಮ್ ಕಡೆಗೆ ಮಳೆ ಹೇಗಿದೆ? ಮಳೆ ಸ್ವಲ್ಪ ಉಂಟು ಸರ್. ಹಾ ಹಾ, ಎಲ್ಲ ಕೃಷಿಕರಿಗೆ ತೊಂದರೆ. ಅಡಿಕೆ ಕೊಯ್ಲಿಕ್ಕೆ ಆಗಲ್ಲ, ಭತ್ತ ಕೊಯ್ದು ಎಣಿಸ್ಲಿಕ್ಕಾಗಲ್ಲ, ಬೈ ಎಣಿಸ್ಲಿಕ್ಕಾಗಲ್ಲ. ಪುತ್ತೂರ್ನಲ್ಲಿ ಇರ್ತೀರಲ್ಲ ತಾವು? ಹೌದು ಸರ್. ಹೌದು ಹೌದು. ಆಗ್ಲಿ ಬಸವರಾಜಣ್ಣ, ನಮಸ್ಕಾರ. ಕೇಳಿದ್ರೆ ಇಡೀ ರಾಜ್ಯದ ಕೃಷಿಕರಿಗೆ ಈ ಸಾರಿಯ ಮಳೆ ತೊಂದರೆ ಕೊಟ್ಟಿದೆ ನೋಡಿ. ಮಳೆ ಬೇಕು ಮಳೆ ಬೇಕು ಅಂತಂದ್ರೆ ಈಗ ಮಳೆ ಬೇಡ ಬೇಡ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಆದರೂ ಬಿಡ್ತಲ್ಲ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು ಹೇಳಿ? ನಮಸ್ಕಾರ, ಮಾತಾಡಿ. ಯಾರು ತಾವು? ಕೇಳ್ತಾ ಇದೆಯಾ? ಮಾತಾಡಿ, ನಿಮ್ಮ ಧ್ವನಿ ಸರಿ ಕೇಳ್ತಾ ಇಲ್ಲ. ವ್ಯತ್ಯಾಸ ಆಯ್ತು. ಕೇಳಿದ್ರೆ ನಾವು ಹೇಳ್ತಾ ಇದ್ದೀವಿ ನೋಡಿ, ನಾಳೆ 17ನೇ ತಾರೀಕು ಬುಧವಾರ ಕೊಡಗಿನ ಕಾಫಿ ಬೆಳೆ ಕುರಿತ ಕಾರ್ಯಕ್ರಮ ಕಾಫಿ ಕನ್ನಡಿ. ಇದರಲ್ಲಿ ಶುಂಠಿಕೊಪ್ಪ ಬಳಿಯ ಉಲುಗುಲಿ ಗ್ರಾಮದ ನಡಕೇರಿಯಂಡ ಬೋಸ್ ಮಂದಣ್ಣ ಅವರ ಜೊತೆಗೆ ನಾವು ಸಂದರ್ಶನ ಮಾಡಿದ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಆಮೇಲೆ ಅವರ ಸೂಕ್ಷ್ಮದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀವಿ ಏನಿದೆ ಕಾರ್ಯಕ್ರಮದಲ್ಲಿ ಅಂತ ಅನ್ಕೊಂಡು. ಮುಂದಿನ ಕರೆ. ನಮಸ್ಕಾರ, ಹೇಳಿ, ಯಾರು ತಾವು? ಹಲೋ. ನಮಸ್ಕಾರ, ತಮ್ಮ ಹೆಸರು? ಚಂಗಪ್ಪನವರ? ಎಲ್ಲಿಂದ ಚಂಗಪ್ಪನವ್ರೆ? ನೆಲ್ಲಿ ಹುದಿಕೇರಿ ಅಲ್ವಾ? ಚಂಗಪ್ಪನವ್ರು ತಾವೇನ್ ಮಾಡ್ತಾ ಇದ್ರಿ? ತೋಟ. ಎಷ್ಟು ಎಕರೆ ತೋಟ ಇದೆ? 4 ಎಕರೆ. ಅರೇಬಿಕಾ ರೋಬಸ್ಟ? ಸ್ವಲ್ಪ ಇದೆ ಸರ್, ರೋಬಸ್ಟನೇ ಹೆಚ್ಚು. ಮತ್ತೆ ಭತ್ತ ಬೆಳ್ಕೊಂತೀರಾ? ಹಾ ಹಾ. ದನಕರುಗಳು, ಜಾನುವಾರುಗಳು? ಬರೀ ಕಾಫಿ. ಹಾ ಹಾ, ಅಡಿಕೆನೂ ಇದೆ. ಅಡಿಕೆ ಕಾಫಿ ಜೊತೆಗೆ ಇದೆಯಾ? 4 ಎಕರೆಯಲ್ಲೂ ಅಡಿಕೆ ಇದೆಯಾ? ಸ್ವಲ್ಪ ಕಡಿಮೆ ಅಲ್ಲೆಲ್ಲೆಲ್ಲೆ ಹಾಕೊಂಡಿದ್ದೀರಿ. ರೇಡಿಯೋ ಕಾರ್ಯಕ್ರಮಗಳನ್ನು ಎಷ್ಟು ವರ್ಷದಿಂದ ಕೇಳ್ತಾ ಇದ್ರಿ? ರೇಡಿಯೋ ಕಾರ್ಯಕ್ರಮ ಸುಮಾರು ವರ್ಷದಿಂದ ಕೇಳ್ತಾ ಇದ್ದೀನಿ ಸರ್. ಅಲ್ವಾ, ತಮ್ದು ರಾತ್ರಿ ಮಲಗುವಾಗ 2.5 ಗಂಟೆ ಆಗುತ್ತೆ. ರಾತ್ರಿ 2.5 ಗಂಟೆ? ಓ, ಅಷ್ಟು ತನಕ ಏನ್ ಮಾಡ್ತೀರಿ? 10 ಗಂಟೆ ಆಕಾಶವಾಣಿ ಕೇಂದ್ರ ಮಡಿಕೇರಿ ಕೇಳ್ತಾ ಇರ್ತೀನಿ. 11:10 ಇಂಗ್ಲಿಷ್ ನ್ಯೂಸ್ ಕೇಳ್ಕೊಂಡು 11:10 ಆಗುತ್ತೆ. ಅದಾದ ನಂತರ ಕಣ್ಣೂರು ಸ್ಟೇಷನ್, ಕೇರಳ ಸ್ಟೇಷನ್ ಹಾಕ್ತೀನಿ. ಓ, ನಮ್ಮ ಆಕಾಶವಾಣಿ ಉದ್ಘೋಷಕರ ಜೊತೆಗೆ ನೀವು ಜೈ ಹಿಂದ್ ಅಂತ ಹೇಳ್ತೀರಿ? ಜೈ ಹಿಂದ್ ಅಂತ ಹೇಳಿ ಆಮೇಲೆ ಸಂಜೆ ಗಂಟೆ ಇರ್ತೀನಿ ಸರ್. ಹಾ ಹಾ, ಆಮೇಲೆ ಕಣ್ಣೂರ್ಗೆ ಹೋಗ್ತೀರಾ? ಕಣ್ಣೂರ್ಗೆ ಹೋಗ್ತೀನಿ, 2.5 ಗಂಟೆ ಆಗುತ್ತೆ ಸರ್ ಅಪ್ಪ ಅದಕ್ಕೆ. ಓ, ಏನು ಅಷ್ಟು ಅಭಿರುಚಿ ಆಸಕ್ತಿ ನಿಮಗೆ ಮಧ್ಯರಾತ್ರಿ? ಹೇಳ್ಕೊಂಡು ಸುಮ್ಮನೆ ಹಾಡಿ ಕೇಳ್ಕೊಂಡು ಕೂತಿತ್ತು. ಓ ಓ, ಹಾಗಾದ್ರೆ ನಿದ್ದೆ ಎಷ್ಟು ತಾಸು ಮಾಡ್ತೀರಿ ರಾತ್ರಿ ಎಲ್ಲ ಮಾಡಿ? ಬೆಳಿಗ್ಗೆ ತಡವಾಗಿ ಎದ್ದಾಳ್ತೀರಾ? ಹಾ ಹಾ, ಹಾಗೆ ನೋಡಿ ಒಬ್ಬೊಬ್ರದ್ದು ಅದು ಎಷ್ಟೋ ಜನ ಹೇಳ್ತಾರೆ ರಾತ್ರಿ ಯಾರು ಕೇಳ್ತಾರೆ ರೇಡಿಯೋ ಅಂತ. ಆದ್ರೆ ನೋಡಿ ನಿಮ್ಮಂತವ್ರು ಇದ್ರಿ. ನಮ್ಮ ಕೆಲವೊಬ್ರು ರೈತರು ಹೇಳ್ತಾರೆ ನಮ್ಗೆ ಇಂಗ್ಲಿಷ್ ಸ್ವಲ್ಪ ಅರ್ಥ ಆಗುತ್ತೆ, ಹಾಗಾಗಿ ಕೊನೆಯ ಗಳಿಗೆ ಏನಾದ್ರೂ ವಿಚಾರ ಇರುತ್ತಂತ ಅನ್ಕೊಂಡು ಕೆಲಸ ಮಾಡ್ಕೊಂತ ಮಾತಾಡ್ಕೊಂತ ರೇಡಿಯೋನ ಕೇಳ್ತಾ ಇರ್ತೀವಿ ಅಂತ ಅನ್ಕೊಂಡು. ನೋಡಿ ನೋಡಿ, ಮಾತಾಡುವ ತುಂಬಾ ಆಸೆ ಇದೆ. ಒಳ್ಳೇದು ಒಳ್ಳೇದು ಒಳ್ಳೇದು. ಏನು ವಿಶೇಷ ತಮ್ಮ ತೋಟದ್ದು ಚಂಗಪ್ಪನವ್ರೆ? ಅಲ್ಲ, ಮಳೆ ಐತೆ ಅದು ಅನೇಕರಿಗೆ ಗೊತ್ತು. ತಮ್ಮ ತೋಟದ ಏನಾದ್ರೂ ವಿಶೇಷತೆ ಇದೆಯಾ? ಈಗ ಉದಾಹರಣೆಗೆ ನಾನು ಈ ರೀತಿಯ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು ಇದ್ದೇ ಇರುತ್ತೆ. ಇಲ್ಲ ಇಲ್ಲ, ರೈತರದು ಅದು ದೊಡ್ಡ ಗುಣ. ಏನಂದ್ರೆ ನಾವೇನ್ ಮಾಡಿಲ್ಲ, ನಾವೇನ್ ದೊಡ್ಡ ಸಾಧನೆ ಮಾಡಿಲ್ಲ ಅಂತ ಹೇಳೋದು. ಕಾಫಿ ತೋಟದಲ್ಲಿ ಬಾಳೆ ಕಿತ್ತಳೆ ಏಲಕ್ಕಿ ಬಾಳೆ ಇತ್ತು ಸರ್, ತೀರಾ ಆನೆ ಬಂದು ತೀರಾ ಉದೇರಿ. ಓಹೋಹೋಹೋ, ಸಮಸ್ಯೆ ಆನೆಗಳ ಕಾಟ ಇದೆ ಅಲ್ವಾ? ಈಗಾಗಲೂ ಕೇಳಿರ್ಬೋದು, ನೆಲ್ಲಿವಿಕೇರಿ ಸಿದ್ದಾಪುರ ನೆಲ್ಲಿವಿಕೇರಿ ಆನೆ ಕಾಟ ಕೇಳುತ್ತಿದ್ದ. ಹೌದು, ನಿಜ. ಚಂಗಪ್ಪನವ್ರೆ, ತಮಗೆ ಪ್ರಶ್ನೆ, ಜೈವಿಕ ಇಂಧನ ಬೆಳೆಗಳು ಯಾವ್ಯಾವ ಅಂತ ಹೇಳ್ಬೋದಾ? ಜೈವಿಕ ಇಂಧನ ಬೆಳೆಗಳು, ಬಯೋ ಡೀಸೆಲ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ, ಅಥವಾ ಬಯೋ ಫ್ಯೂಯಲ್ ಪ್ಲಾಂಟ್ಸ್. ಹಾ ಹಾ, ಭತ್ತ ಅಲ್ಲ, ಮರಗಳು, ಬಹಳಷ್ಟು ಮರಗಳಿದಾವೆ. ಕೆಲವೊಂದು ಗಿಡಗಳಿದ್ದವು. ಇಲ್ಲ, ತ್ಯಾಗದಿಂದ ಎಣ್ಣೆ ಬರಲ್ಲ. ಬಯೋ ಫ್ಯೂಯಲ್, ಫ್ಯೂಯಲ್ಲು ಅಥವಾ ಡೀಸೆಲ್, ಬಯೋ ಡೀಸೆಲ್ ಅಥವಾ ಬಯೋ ಫ್ಯೂಯಲ್ ಅಂತ ಹೇಳ್ತಾರೆ. ಎಣ್ಣೆ ಕೊಡುವ ಮರಗಳು, ಸೂಕ್ಷ್ಮವಾಗಿ ಉತ್ತರ ನಿಮಗೆ ಹೇಳಿದ್ದೀನಿ. ಎಣ್ಣೆ ಕೊಡುವ ಮರಗಳು, ಗೊತ್ತಾಗ್ತಲ್ವಾ, ತಕ್ಷಣ ನೋಡೋಣ. ಮುಂದೆ ಅವರು ಕರೆ ಮಾಡ್ತಾರ, ಹಾಗೆ ರೇಡಿಯೋ ಕೇಳ್ತಾ ಇರ್ರಿ, ಅಭಿಮಾನ ಇರಲಿ, ಒಳ್ಳೇದಾಗ್ಲಿ ತಮಗೆ. ತಮಗೆ ವಯಸ್ಸೆಷ್ಟು ಚಂಗಪ್ಪನವ್ರೆ? ಹಾ ಹಾ, ಹೀಗೆ ಲವಲೋಕಿಯಿಂದ ಇರ್ರಿ, ಇನ್ನೂ 10-6 ವರ್ಷಕ್ಕೆ 100 ವರ್ಷ ಬಾಳ್ರಿ, ಸಮಾಜಕ್ಕೆ ಬೆಳಕಾಗಿ ನಿಲ್ಲಿ, ಒಳ್ಳೇದು ಚಂಗಪ್ಪಣ್ಣ. ನಮಸ್ಕಾರ. ನಮಸ್ಕಾರ ಕೇಳಿದ್ರೆ ನೋಡಿ, ಆಸಕ್ತಿ ಅನ್ನೋದು ಹೇಗಿದೆ ಅನ್ನೋದಕ್ಕೆ ಚಂಗಪ್ಪನವರೇ ಒಂದು ಉದಾಹರಣೆ. ರೇಡಿಯೋವನ್ನು ರಾತ್ರಿ 11:20 ತನಕ ಕೇಳಿಕೊಂಡು ಮತ್ತೆ ಕಣ್ಣೂರು ರೇಡಿಯೋ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳಲಿಕ್ಕೆ ಶುರು ಮಾಡಿಕೊಳ್ತಾರೆ. ಹೇಳ್ತಾ ಇದ್ರು 2:30 ತನಕ ಕೇಳ್ತಾ ಇರ್ತೀನಿ ಅಂತ. ಕೆಲವೊಬ್ಬರಿಗೆ ತುಂಬ ಪ್ರಿಯ ರೇಡಿಯೋ, ಅನೇಕರು ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತಾರೆ, ಆದರೆ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಅದನ್ನು ಅಳವಡಿಕೆ ಮಾಡಿಕೊಂಡ್ರಂತೂ ಇನ್ನೂ ಒಳ್ಳೆಯದೇ. ಮುಂದಿನ ಕರೆ. ನಮಸ್ಕಾರ ಹೇಳಿ, ಯಾರು ತಾವು? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ಹಾಂ, ತಮ್ಮ ಹೆಸರು? ಹಲೋ ಸರ್, ಭಾಗಮಂಡಲದಿಂದ ನಿದ್ದೆಮಲೆ ಮನೆ ಗಿರೀಶ್ ಅಂತ. ಸರ್ ಗಿರೀಶ್ ಅರ? ಹೌದು, ಭಾಗಮಂಡಲ ನಿದ್ದೆಮಲೆ ಮನೆಯಿಂದ ಗಿರೀಶ್. ಎಂತ ಎಂತ ಎಂತ ಮನೆ ಅಂದ್ರಿ? ನಿದ್ದೆಮಲೆ ಸರ್. ನಿದ್ದೆಮಲೆ? ಹೌದು, ಭಾಗಮಂಡಲ ಟೌನ್. ಭಾಗಮಂಡಲ ಟೌನ್? ಹೌದು, ಟೌನ್ ಅಲ್ಲಿ ಪಕ್ಕ ತಲಕಾವೇರಿ ರೋಡ್ ಸರ್. ಹೌದಾ, ತಲಕಾವೇರಿ ರೋಡ್. ಹೌದು. ಗಿರೀಶಣ, ತಮ್ದು ಎಷ್ಟು ಎಕರೆ ಜಮೀನ್ ಇದೆ, ಏನ್ ಬೆಳಿತೀರಿ ಹೇಳಿ? ಸರ್, ನಮ್ದು ಒಂದು 2 ಎಕರೆ ಗದ್ದೆ ಇದೆ ಸರ್. ಆಮೇಲೆ ಕಾಫಿ ಒಂದು 4 ಎಕರೆ ಇದೆ. ಏಲಕ್ಕಿ ಒಂದು 3 ಎಕರೆ ಇದೆ. ಕಾಫಿಯಲ್ಲಿ ಇತರ ತಳಿಗಳಿದೆ, ಬಟರ್ ಫ್ರೂಟ್ ಇದೆ, ಕಿತ್ತಳೆ ಇದೆ. ಆಮೇಲೆ ಇದು ಕಿತ್ತಳೆ ಎಷ್ಟಿದೆ? ಕರಿಮೆಣಸು ಕಿತ್ತಳೆ ಅಷ್ಟು ತುಂಬಾ ಇಲ್ಲ ಸರ್, ಅದು ಅಂದ್ರೆ ಇವಾಗ ಮರಗಳೆಲ್ಲ ಕಟ್ಟೆ ರೋಗದಿಂದ ಹೋಯ್ತು. ಏಲಕ್ಕಿ ಎಷ್ಟು ಬರ್ತಾ ಇದೆ ನಿಮ್ಗೆ ವಾರ್ಷಿಕವಾಗಿ? ಏಲಕ್ಕಿ ಇವಾಗ ನಮಗೆ ಹಿಂಚೆ ನಮಗೆ ಸುಮಾರು 100 ಕೆಜಿವರೆಗೆ ಬರ್ತಾ ಇತ್ತು, ಇವಾಗ ಕಟ್ಟೆ ರೋಗದಿಂದಾಗಿ ಕೆಲವೊಮ್ಮೆ ಮಂಗಗಳ ಹಾವಳಿ ಜಾಸ್ತಿ ಸರ್. ಮಂಗಗಳ ಹಾವಳಿಯಿಂದಾಗಿ ನಮಗೆ ಸ್ವಲ್ಪ ಕಷ್ಟ. ದನಕರುಗಳಿದಾವ? ದನಕರುಗಳು 2 ಹಸುಗಳಿವೆ. 2 ಹಸು. ಭತ್ತ ಯಾವ್ದು ಬೆಳಿತೀರಿ ಸರ್? ಭತ್ತ ಯಾವ್ದು ಬೆಳಿತೀರಿ? ಭತ್ತ ನಮ್ದು ಬಿಕೆಬಿ ಸರ್. ಆಮೇಲೆ ಸ್ವಲ್ಪ ಜೀರಿಗೆ ಸಣ್ಣ ಹಾಕಿದ್ದೀನಿ. ಹೌದಾ? ಹೌದು. ಹಂದಿ ಸಾಕಾಣಿಕೆ ಉಂಟು. ಹೌದು. ಎಷ್ಟಿದಾವೆ ಹಂದಿ? 5 ಇದೆ ಸರ್. ಹೌದಾ? ಮರಿಗಳನ್ನ ಮಾರಾಟ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ. ಹಾಗೆ ಮರಿ ಹಾಕ್ಸುವವರಿಗೆ ಜೋಡಿಗೆ ಹಂದಿಯನ್ನು ಸಹ ತಗೊಂಡೋಗುವ ವ್ಯವಸ್ಥೆ ಸಹ ನಮ್ಮಲ್ಲಿ ಉಂಟು ಸರ್. ಹೌದಾ? ಹೌದು. ಒಳ್ಳೇದು, ಖುಷಿ ಆಯ್ತು. ತಮ್ದು ಸಂಖ್ಯೆನ ಹೇಳಿ ಗಿರೀಶಣ. ನಮ್ದು 9483456795. ಓಕೆ, ಮಾತಾಡೋಣ. ಕೃಷಿಯಲ್ಲಿ ಚೆನ್ನಾಗಿ ಆಸಕ್ತಿಯಿಂದ ತೊಡಸ್ಕೊಂಡಿದ್ರಿ ತಾವಲ್ವಾ? ಹೌದು, ಕೃಷಿಯಲ್ಲಿ ತರಕಾರಿ ಮಾರಾಟ ಮಾಡ್ತಾ ಇದ್ದೀನಿ. ಓಹೋ, ಸರಿನೇ. ತರಕಾರಿ ಬೆಳೆ. ಓಕೆ, ಫೈನ್, ಮಾತಾಡೋಣ. ವಿಶ್ವ ಜೈವಿಕ ದಿನದ ಇಂಧನ ದಿನದ ನಿಮಿತ್ತ ಕೆಲವೊಂದು ಕಾರ್ಯಕ್ರಮಗಳು ನಡೀತವೆ. ವಿಶ್ವ ಜೈವಿಕ ಇಂಧನ ದಿನ ಎಂದು ಮತ್ತು ಜೈವಿಕ ಇಂಧನ ನೀಡುವ ಮರಗಳು ಯಾವ್ಯಾವ ಅಂತ ಹೇಳ್ಬೋದಾ? ಮರಳು, ಲವಂಗ ಇದೆ. ಲವಂಗ ಇಲ್ಲ, ಜೈವಿಕ ಇಂಧನ ಅಲ್ಲ, ಅದು ಧೂಪನೂ ಅಲ್ಲ. ಅಲ್ಲ, ಜೈವಿಕ ಇಂಧನ. ಹೊಂಗೆ, ಹೊಂಗೆ ಇದೆಯಲ್ಲ, ಹೊಂಗೆ, ಹೊಂಗೆ, ಹರಳು, ಜಟ್ರೋಪ, ಈ ತರ ಸುಮಾರು 10-20 ಮರಗಳಿದಾವೆ. ಸೀಮಾ, ರೂಬಾ, ಗ್ಲಾಕ ಅಂತ ಹೇಳ್ತಾರೆ, ಅದ್ರಲ್ಲೂ ಎಣ್ಣೆ ತೆಗಿತಾರೆ. ಶೇಂಗಾ ಎಣ್ಣೆಯನ್ನು ಜೈವಿಕ ಇಂಧನವಾಗಿ ಉಪಯೋಗಿಸ್ಕೊಳ್ಳೋದಿದೆ. ಆಗಸ್ಟ್ 10 ವಿಶ್ವ ಜೈವಿಕ ಇಂಧನ ದಿನ. ಹೌದೌದು. ಅವತ್ತಿನ ಹಿನ್ನೆಲೆಯಲ್ಲಿ ಸುಮಾರು ಕಾರ್ಯಕ್ರಮಗಳು ನಡೀತವೆ ಮತ್ತು ವಿಚಾರ ವಿನಿಮಯನು ನಮ್ಮ ಪ್ರಪಂಚದಲ್ಲಿ ನಡೆಯುತ್ತೆ. ಈ ಪೆಟ್ರೋಲು ಡೀಸೆಲ್ ಬದಲಾಗಿ ಈ ತರದ ಒಂದು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡ್ರೆ ಒಳ್ಳೇದು ಅಂತ ಅನ್ಕೊಂಡು ಹೇಳಲಾಗ್ತದೆ. ಈಗ ಮತ್ತೆ ಎಲೆಕ್ಟ್ರಿಕಲ್ ವೆಹಿಕಲ್ ಹಾಗೆ ಈಗ ಅಂತ ಅನ್ಕೊಂಡು ಅದೊಂದು ಚರ್ಚೆ ಆಗ್ತಾ ಇದೆ, ಅದ್ರ ಬಗ್ಗೆ ಕೆಲಸಗಳು ನಡೀತದವೆ. ಒಳ್ಳೇದು ಗಿರೀಶಣ, ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ ಶ್ರೋತೃಗಳೇ. ಮಡಿಕೇರಿ ಆಕಾಶವಾಣಿಯಿಂದ 103.1 MHz ತರಂಗಾಂತರದಲ್ಲಿ ನೀವು ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. ಹಾಗೆ ನ್ಯೂಸ್ ಆನ್ ಏರ್ ಆ್ಯಪ್ನ ಮೂಲಕನೂ ಕಾರ್ಯಕ್ರಮಗಳು ನಿಮ್ಮನ್ನು ತಲುಪ್ತದವೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳು ಹಾಗೆ ನಿಮ್ಮೊಡನೆ ಸಂವಾದ. ರೈತ ಮಹಿಳೆಯರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ವಿವರವಾಗಿ ನಿಮ್ಮ ಸಂದರ್ಶನವನ್ನು ಮಾಡಿ ನಾರಿ ದಾರಿ ಕಾರ್ಯಕ್ರಮದಲ್ಲಿ ಬಿತ್ತರಿಸ್ತೀವಿ. ಶುಕ್ರವಾರ, ಈ ಶುಕ್ರವಾರ ಕಾರ್ಯಕ್ರಮ ಚಟ್ಟಿಮನೆ ಗ್ರಾಮದ ಪೈಕ ಮನೆ ಪವಿತ್ರ ಹರೀಶ್ ಕುಮಾರ್ ಅವರ ಜೊತೆಗೆ ಮಾತನಾಡಿದ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಬೋಸ್ ಮಂದಣ್ಣವರ ಒಂದು ಸಂದರ್ಶನದ ಬಗ್ಗೆ ಹೇಳ್ತಾ ಇದ್ವಿ. ವಿಜ್ಞಾನಿಗಿಂತ ಭಿನ್ನ ರೀತಿಯಲ್ಲಿ ಬೋಸ್ ಮಂದಣ್ಣವರು ತಮ್ಮ ತೋಟವನ್ನು ವೈಜ್ಞಾನಿಕವಾಗಿ ಇಟ್ಕೊಂಡಿದ್ದಾರೆ. ಹತ್ತಾರು ರೀತಿಯ ಅರೇಬಿಕ ತಳಿಗಳು, ರೋಬಸ್ಟ ತಳಿಗಳು, ಅದರ ಬಗ್ಗೆ ಅಧ್ಯಯನ, ಸಾಕಷ್ಟು ಜ್ಞಾನ ಬೋಸ್ ಮಂದಣ್ಣ ಅವರಿಗಿದೆ. ಬೋಸ್ ಮಂದಣ್ಣ ಅವರ ಜೊತೆಗೆ ನಾವು 3-4 ಗಂಟೆಗಳ ಕಾಲ ಅವರ ತೋಟದಲ್ಲಿದ್ದು ನೋಡಿಕೊಂಡು ಸಂದರ್ಶನವನ್ನು ಧ್ವನಿಮುದ್ರಣ ಮಾಡಿಕೊಂಡು ನಿಮಗಾಗಿ ನಾಳೆ ಬಿತ್ತರಿಸ್ತೀವಿ. ಆಲಿಸ್ಕೊಳ್ಳಿ, ಚೆನ್ನಾಗಿದೆ, ಚೆನ್ನಾಗಿದೆ, ವಿಚಾರಗಳು ಉತ್ತಮವಾಗಿದ್ದಾವೆ. ಮುಂದಿನ ಕರೆ. ನಮಸ್ಕಾರ. ವ್ಯತ್ಯಾಸ ಆಯಿತು. ಕೇಳುಗರೆ, ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಸಂಪರ್ಕ ಮಾಡಲಿಕ್ಕೆ 2000006-08-772. ಮುಂದಿನ ಕರೆ. ನಮಸ್ಕಾರ, ಹೇಳಿ, ಯಾರು ತಾವು ಮಾತಾಡಿ, ತಮ್ಮ ಹೆಸರು ಕೇಳ್ತಾ ಇದೆಯಾ? ಇಲ್ಲ. ಆಸಕ್ತ ರೈತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಅನುಭವಿ ರೈತರು ಮಾತನಾಡಬಹುದು, ರೈತ ಮಹಿಳೆಯರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ಕೆಳಗರೆ, ನಾಳೆ 5:00 ಕುಶಾಲನಗರ ಹತ್ರ ಚಿಕ್ಕಾಳುವರ ಗ್ರಾಮದ ಸ್ನಾತಕೋತ್ತರ ಕೇಂದ್ರದಲ್ಲಿ ಏನೇನು ಕೋರ್ಸ್ಗಳು ಲಭ್ಯವಿದೆ, ಅಲ್ಲಿರುವ ಸೌಲಭ್ಯಗಳ ಕುರಿತಂತೆ ಸ್ನಾತಕೋತ್ತರ ಕೇಂದ್ರದ ನಿರ್ದೇಶಕರೊಂದಿಗೆ ನೇರ ಪ್ರಸಾರದಲ್ಲಿ ವಿಷಯಗಳು ಬಿತ್ತರವಾಗ್ತದವೆ. ವಿಶೇಷವಾಗಿ ಯುವಕರು, ಗ್ರಾಮೀಣ ಪ್ರದೇಶದಲ್ಲಿರುವ ಪೋಷಕರು ಇದನ್ನು ಗಮನಿಸಿಕೊಂಡ್ರೆ ಅನುಕೂಲ ಆಗ್ತದೆ. ಅನೇಕ ಕಡೆ ಯಾವ್ಯಾವ ಕೋರ್ಸ್ಗಳು ಸಿಗ್ತವೆ, ಅಲ್ಲಿರುವ ಸೌಲಭ್ಯಗಳೇನಂತ ಗೊತ್ತಾಗೋದಿಲ್ಲ. ಎಲ್ಲೆಲ್ಲೋ ಹುಡುಕ್ಲಿಕ್ಕೆ ಹೋಗ್ತೀರಿ, ದುಡ್ಡನ್ನು ಖರ್ಚು ಮಾಡಿ ಮೆತ್ತಗಾಕ್ತೀರಿ. ಆದರೆ ಸರ್ಕಾರದ ವ್ಯವಸ್ಥೆ ಅಲ್ಪ ಖರ್ಚಿನದು, ಉಪಯುಕ್ತವಾದದು. ಈ ಹಿನ್ನೆಲೆಯಲ್ಲಿ ನಾಳಿನ ನೇರ ಪ್ರಸಾರ ನಿಮಗೆಲ್ಲ ಪ್ರಯೋಜನ ಆಗ್ತದೆ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ, ಹೇಳಿ, ಯಾರು ತಾವು? ನಮಸ್ತೆ ಸರ್. ಹಾ, ಹೇಳಿ, ತಮ್ಮ ಹೆಸರು? ಸುಬ್ರಹ್ಮಣಿ ಕಾಕೂರು. ಸುಬ್ರಹ್ಮಣಿ, ಹೆಸರೇನಂದ್ರಿ? ಕೊಟ್ರಂಗಡ ಸುಬ್ರಹ್ಮಣಿ. ಹಾ ಹಾ ಹಾ, ಕೊಟ್ರಂಗಡ ತಾಲೂಕು ಶ್ರೀಮಂಗಲ. ಹೌದೌದೌದೌದೌದು. ಹೌದೌದು, ಹಿಂದೆ ಸಂಪರ್ಕ ಮಾಡಿದ್ರಿ ತಾವಲ್ವಾ? ಹೌದೌದು, ಇಂಟರ್ವ್ಯೂ ಮಾಡಿದ್ರಲ್ಲ. ಹೌದೌದು. ಏನಿಲ್ಲ, ನಾಳೆದು ಕಾಫಿ ಪ್ರೋಗ್ರಾಮ್ ಹೇಳಿದ್ರಲ್ಲ ಸರ್. ಹಾ ಹಾ ಹಾ. ಈ ಡ್ರೈಯರ್ ಬಗ್ಗೆ, ಈ ಮಳೆಗೆ ಅದರದ್ದು ಸ್ವಲ್ಪ ವಿವರಣೆ, ಕೃಷಿಗಿರಿ ಮಾಹಿತಿ ಸಿಕ್ಕಿದ್ರೆ. ಅಂದ್ರೆ ಸ್ವಲ್ಪ ಸಣ್ಣ ರೈತರಿಗೆ ಎಲ್ಲಿ ಸಿಗುತ್ತೆ, ಎಷ್ಟಾಗುತ್ತೆ, ಅದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಕೊಡಿ. ಅಲ್ಲ, ಸಣ್ಣ ರೈತರದು ಕಂಡಿಲ್ಲ ನನಗೆ, ದೊಡ್ಡ ರೈತರದೇ. ಹಂಡ್ಲಿ ಗ್ರಾಮದ ವೇದ ಕುಮಾರ್ ಅವರು ದೊಡ್ಡ ಪ್ರಮಾಣದಲ್ಲಿ ಮಾಡಿದಾರೆ, ಅಂದ್ರೆ ಅವರು ದೊಡ್ಡ ಬೆಳೆಗಾರರು. ಹೌದು. ಹಾ, ಈಗ ಈ ಸಣ್ಣದು ಎಲ್ಲಿ ಸಿಗುತ್ತೆ, ಹೌದೌದು, ಬಹಳ ಉಪಯುಕ್ತವಾದದ್ದು. ಯಾಕಂದ್ರೆ ಯಾವಾಗ ಏನಾಗ್ತದೋ ಗೊತ್ತಾಗುದಿಲ್ಲ. ನಾವು ಮಳೆ ಯಾವಾಗಲೂ ಡಿಪ್ರೆಷನ್ ಡೈಲಿ ತೋರಿಸ್ತಾ ಇದೆ ನೋಡಿ ನೋಡಿ. ಅದೇ, ಇಲ್ಲ ನೀವು ಹುಡುಕಿ, ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ ಅವ್ರನ್ನು ಸಂಪರ್ಕ ಮಾಡಿ, ತಾವು ಮತ್ತೆ ತಮ್ಮ ಆತ್ಮೀಯರು ಹುಡುಕ್ತಾ ಇದ್ರೆ ಸಿಗುತ್ತೆ. ಆಮೇಲೆ ಈ ವರ್ಕ್ಶಾಪ್ ನವರಿಗೆ ಹೇಳಿದ್ರೆ ಅವ್ರಿಗೂ ಇದೇ ಆಲೋಚನೆ ಒಂದು ವರದಾನ. ಯಾಲಕ್ಕಿ ಡ್ರೈವರ್ ತರ ಮಾಡ್ತಾರೆ ಅಲ್ವಾ? ಅದೇ ಹೇಳ್ತಾರೆ ಅಲ್ಲ, ಏನೇನೋ ನಡೀತಾ ಇದೆ, ಪ್ರಯತ್ನಗಳೇನು ಕಡಿಮೆ ಇಲ್ಲ ಅಲ್ವಾ? ಹೌದೌದು. ನಿಮ್ಗೆ ಪೊನ್ನಂಪೇಟೆ ಹತ್ರ ಆಗುತ್ತ? ನಮಗೆ ಗೋಣಿಯಪ್ಪ ಹತ್ರ ಸರ್. ಅದೇ ಪೊನ್ನಂಪೇಟೆ ಹತ್ರ, ಗೋಣಿಯಪ್ಪಿಲೋಮೀಟರ್. ಅದೇ ಅದೇ, ಅರಣ್ಯ ಮಹಾವಿದ್ಯಾಲಯ ತಾವು ನೋಡಿದಿರಲ್ವಾ? ಹಾ, ಒಳಗಡೆ ಹೋಗಿದ್ದೀರಲ್ವಾ? ಹೋಗಿದ್ದೀನಿ ಸರ್. ಅಲ್ವಾ, ಎಷ್ಟು ಸಾರಿ ಹೋಗಿ ಬಂದಿದ್ದೀರಿ ತಾವು? ನಾನೊಂದು 4-5 ಸಲ ಹೋಗಿದ್ದೀನಿ. ಲಾಸ್ಟ್ ಟೈಮ್ ಏನೆಲ್ಲೋ ಪ್ಲಾಂಟ್ಸ್ ಎಲ್ಲ ಕೊಟ್ಟರು ನಡಕ್ಕೆ. ಹಾ ಹಾ, ಒಳ್ಳೇದು ಒಳ್ಳೇದು. ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಯಾವಾಗ ಸ್ಥಾಪನೆ ಆಯ್ತು ಅಂತ ಹೇಳ್ಬೋದಾ? 85 ಕಣತೆ ನೋಡಿ ನೋಡಿ, ಅದಕ್ಕೆ ಇನ್ನೊಂದು 10 ಸೇರಿಸಿದ್ರೆ 95 ಆಗುತ್ತೆ. ಅದೇ 1995, 1995 ಆಗಸ್ಟ್ 9 ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಸ್ಥಾಪನೆ ಆಗಿದೆ. ಹೌದು ಹೌದು. ಪ್ರೋಗ್ರಾಮ್ ಅವತ್ತು ಕುಶಾಲಪ್ಪನ ಅವರಲ್ಲಿ ಅಂದ್ರೆ ಎಷ್ಟೋ ಸಾರಿ ಮರ್ತು ಬಿಡ್ತೀವಿ, ಅದಕ್ಕೆ ರೇಡಿಯೋ ಹತ್ರ ಒಂದು ನೋಟ್ಬುಕ್ ಒಂದ್ ಪೆನ್ ಇದ್ಬಿಟ್ರೆ ಅಲ್ಲಲ್ಲಿ ಬರ್ಕಂತ ಹೋದ್ರೆ ಒಂಥರ ನಮಗೂ ಖುಷಿ ಆಗುತ್ತೆ, ಓ ಇಷ್ಟೊಂದು ವಿಷಯ ಇದೆಯಲ್ಲ, ಇಷ್ಟೊಂದು ಉಪಯುಕ್ತ. ಹೌದು, ಇಲ್ಲ ಬಹಳ ಜನ ಕೇಳ್ತಾರೆ, ಆದ್ರೆ ಎಷ್ಟೋ ವಿಷಯಗಳನ್ನ ನೆನಪಿನಲ್ಲಿ ಇಟ್ಕೊಳಕ್ ಹೋಗುದಿಲ್ಲ. ಹೌದು, ನಮ್ಮ ಮೆದುಳನು ಸಹ ಹಾಗೆ ಮಾಡುತ್ತಂತೆ, ಎಲ್ಲ ಇಟ್ಕೊಂಡ್ರೆ ನಿಮಗೆ ಕಷ್ಟ ಆಗುತ್ತೆ ಬೇಡ ಅಂತ ಹೇಳಿ ಕೆಲವೇ ಕೆಲವು ಸಂಗತಿಗಳನ್ನು ಮಾತ್ರ ಇಟ್ಕೊಳ್ತಂತೆ, ಅದರಲ್ಲೂ ಬೇಡವಾದ ಬಹಳಷ್ಟು ಉಳಿತವಂತೆ, ಒಳ್ಳೊಳ್ಳೆ ಉಳಿಯೋದಿಲ್ಲ ಅಂತೆ. ಹಾಗೆ ಅಲ್ವಾ ನೋಡಿ, ಯಾರಾದ್ರೂ ಹಿಂಗೆ ಮಾತಾಡ್ತಿದ್ರೆ ಸಮಸ್ಯೆಗಳ ಬಗ್ಗೆ ತುಂಬಾ ಮಾತಾಡಕ್ ಹೋಗ್ತಾರೆ, ಆಮೇಲೆ ಎಲ್ಲೆಲ್ಲೋದು ಯಾವ ವರ್ಷದ ನೆನಪು ಮಾಡ್ಕೊಂತಾರೆ, ಅವ್ರ ಹಿಂಗೆ ಇವ್ರ ಹಿಂಗೆ ಅದ ಹಿಂಗೆ ಇದ ಹಿಂಗೆ ಅಂತ ಬೇಡವಾದ್ನೆಲ್ಲ ಹೇಳಕ್ ಹೋಗ್ತಾರೆ, ಆದ್ರೆ ಒಳ್ಳೊಳ್ಳೆದನ್ನ ನೆನಪು ಮಾಡ್ಕೊಂಡು ಹೇಳಕ್. ಹೌದು ಹಂಗೆ ಅದೇ. ಈಗ ನಿಮ್ ಕಡೆಗೂ ಮಳೆ ಇದೆ ಮತ್ತೆ ಇದೆ ಅಲ್ವಾ? ಹೌದೌದು, ಇಲ್ಲ ಈ ತರದ ಪ್ರಯತ್ನಗಳು. ಈಗ ಒಂದ್ ದೇವಸ್ಥಾನ ಹೇಗೆ ನೀವು ಊರ್ನಲ್ಲಿ ಕಟ್ಟಲಿಕ್ಕೆ ಶ್ರಮ ಪಟ್ಟು ಹಣ ಜೋಡಿಸಿರೋ ಹಾಗೆ ಈ ತರದ ಕೆಲಸಗಳಾದ್ರೆ ಇನ್ನೂ ಒಳ್ಳೇದೆ. ಅದಕ್ಕಾಗಿ ಸರ್ಕಾರನು ಕೈ ಜೋಡಿಸುತ್ತೆ, ನೀವೆಲ್ಲರೂ ಸಾಂಘಿಕವಾಗಿ ಪ್ರಯತ್ನ ಪಟ್ರೆ ಸರ್ಕಾರಗಳು ಸಹ ಅನುದಾನವನ್ನು ಕೊಡ್ತವೆ. ಅದೇ ಪ್ರಯತ್ನ ಮಾಡಿ, ಕೆವಿಕೆ ಮಾತಾಡಿ, ಶಾಸಕರಿಗೂ ಮಾತಾಡಿ, ಶಾಸಕರಿಗೂ ಹೇಳಿದ್ರೆ ನೋಡಿ ಸ್ವಾಮಿ ಈ ತರ ಹಿಂಗಾಗ್ಬಿಟ್ರೆ ಏನೆಲ್ಲ ತೊಂದ್ರೆ, ಅದಕ್ಕೆ ಸರ್ಕಾರದ ಗಮನ ಸೆಳೆದು ನಮ್ಗೆ. ಹೌದು ಅಂದ್ರೆ ಅಲ್ಲ, ಗೊತ್ತಿದ್ರು ಅವ್ರಿಗೂ ಹತ್ತಾರು ನೂರಾರು ಕೆಲಸಗಳಿರ್ತಾವಲ್ಲ, ಈ ತರ ಒಂದು ಮನವಿ ಸಿದ್ಧಪಡಿಸಿಕೊಟ್ಬಿಟ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಓ ಹೌದಲ್ವಾ, ಮಾಡೋಣ ಅಂತ ಹೇಳಿ. ಏನೆಲ್ಲ ಸರ್ಕಾರ ದುಡ್ಡು ವೆಚ್ಚ ಮಾಡಿ ಮಾಡುತ್ತೆ, ಇಂಥದ್ ಯಾಕೆ ಮಾಡಕ್ಕಾಗಲ್ಲ ಅಲ್ವಾ? ಹೌದು, ಇಲ್ಲ ಪ್ರಯತ್ನ ಮಾಡಿ ಒಳ್ಳೇದಾಗ್ಲಿ. ಸುಬ್ರಹ್ಮಣ್ಯ ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಬಿತ್ತರವಾಗ್ತಾ ಇದೆ ಮಡಿಕೇರಿ ಆಕಾಶವಾಣಿಯಿಂದ. ಅನುಭವಿ ರೈತರು ಮಾತನಾಡ್ತಾ ಇದ್ರಿ, ಹಾಗೆ ಕೃಷಿಕರು ಸಂಪರ್ಕ ಮಾಡ್ತಾ ಇದ್ರಿ, ರೈತ ಮಹಿಳೆಯರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅನ್ಕೊಂಡು ನಾವು ವಿನಂತಿ ಮಾಡ್ಕೊಳ್ತಾ ಇದೀವಿ. ಮುಂದಿನ ಕರೆ. ನಮಸ್ಕಾರ ಹೇಳಿ, ಯಾರು ತಾವು, ನಿಮ್ಮ ಹೆಸರು, ಮಾತಾಡಿ, ಕೇಳ್ತಾ ಇದೆಯಾ? ಹಲೋ, ಹಾ ಮಾತಾಡಿ, ತಮ್ಮ ಹೆಸರು ಹೇಳಿ. ಹಾ ತಮ್ಮ ಹೆಸರು ಕೇಳ್ತಾ ಇದೆಯಾ? ಇಲ್ಲ, ನಿಮ್ಮ ನಿಮ್ಮ ಧ್ವನಿ ಸ್ಪಷ್ಟವಾಗಿಲ್ಲ, ಕೇಳ್ತಾ ಇದೆಯಾ? ಕೇಳ್ತಾ ಇದೆಯಾ? ಕೇಳ್ತಾ ಇದೆಯಾ? ಇಲ್ಲ, ಏನು ವ್ಯತ್ಯಾಸ ಇದೆ, ಮಾರ್ಗ ಅಷ್ಟು ಸ್ಪಷ್ಟವಾಗಿಲ್ಲ. ಕೇಳಿದ್ರೆ, ಚಟ್ಟಿಮಾಣಿಯ ಪೈಕಮನೆ ಪವಿತ್ರ ಅವರ ಜೊತೆಗೆ ನಾವು ನಡೆಸಿದ ಸಂದರ್ಶನದ ಬಗ್ಗೆ ಸ್ವಲ್ಪ ಉಲ್ಲೇಖ ಮಾಡ್ಬೋದು. 3 ಎಕರೆ ತೋಟ, 2 ಎಕರೆ ಭತ್ತವನ್ನು ಗುತ್ತಿಗೆ ತೆಗೆದುಕೊಂಡು ಮಾಡ್ತಾರೆ, ಗಂಡ ಹೆಂಡತಿ ಚೆನ್ನಾಗಿ ದುಡಿತಾರೆ. ಕೇಳ್ತಾ ಇದ್ವಿ, 1 ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ನಿಮಗೆ ತೋಟದ್ದು ಮತ್ತು ಭತ್ತದ್ದು ಇದೆಲ್ಲ ನೀವು ಬೆಳಿತಿರಲ್ಲ ಅಂತ ಅನ್ಕೊಂಡು. ಇಲ್ಲ, ನಮಗೆ ಖರ್ಚೇ ಇಲ್ಲ ಅಂತ ಹೇಳ್ತಾ ಇದ್ರು. ಅಂದರೆ ಗಂಡ ಹೆಂಡತಿ ಇಬ್ಬರೇ ಸೇರಿಕೊಂಡು ಮುಯ್ಯಾಳುಗಳನ್ನು ಉಪಯೋಗಿಸ್ಕೊಂಡು ವರ್ಷದಲ್ಲಿ ಅವ್ರು ಖರ್ಚು ಮಾಡೋದು ಏನೇನಿಲ್ಲ, ಅವರು ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೆಲ್ಲ ಅವರಿಗೆ ಅನುಕೂಲ ಲಾಭ. ಹೀಗೆ ನೋಡಿ, ಮಾನವ ಶ್ರಮಕ್ಕೆ ಎಷ್ಟೊಂದು ಬೆಲೆ ಇದೆ ಅಲ್ವಾ? 300 ಕೆಜಿಯಷ್ಟು ಕಾಳುಮೆಣಸು ಸಿಗುತ್ತಂತೆ, 30 ಚೀಲದಷ್ಟು ಕಾಫಿ ಸಿಗುತ್ತೆ, ಆಮೇಲೆ ಮನೆಗಾಗಿ ಮಾರಾಟ ಮಾಡುವಷ್ಟು ಭತ್ತ ಸಿಗುತ್ತೆ, ಎತ್ತುಗಳನ್ನು ಇಟ್ಕೊಂಡಿದ್ರೆ, ಹಸು ಇಟ್ಕೊಂಡಿದ್ರೆ, ಒಂಥರ ಆನಂದದಾಯಕವಾದ ಬದುಕು. ಕಾರ್ಯಕ್ರಮ ಶುಕ್ರವಾರ ಬಿತ್ತರವಾಗ್ತದೆ, ಆಲಿಸ್ಕೊಳ್ಳಿ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ ಹೇಳಿ, ಯಾರು ತಾವು, ತಮ್ಮ ಹೆಸರು ಹೇಳಿ. ತಮ್ಮ ಹೆಸರು? ನನ್ನ ಹೆಸರು ಜಯಪ್ಪಗೌಡ ಅಂತ. ಜಯಪ್ಪ ತಾಲೂಕ, ಜಯಪ್ಪಗೌಡ ಅಂತ. ಎಲ್ಲಿಂದ ಜಯಪ್ಪಗೌಡ್ರೆ? ಸಕಲೇಶಪುರ ತಾಲೂಕು, ಹೆಸರು ಹೋಬಳಿ, ಹಾಡ್ಲಳ್ಳಿ ಗ್ರಾಮ, ಹಾಡ್ಲಳ್ಳಿ ಗ್ರಾಮದಿಂದ. ಹಾಡ್ಲಳ್ಳಿ? ಹಾಡ್ಲಹಳ್ಳಿ, ಹೌದು. ಸಕಲೇಶಪುರದಿಂದ ಎಷ್ಟು ದೂರ ಆಗುತ್ತೆ, ಶನಿವಾರ ಸಂತಿಯಿಂದ ಎಷ್ಟು ದೂರ ಆಗುತ್ತೆ ಅಣ್ಣ? ಸಕಲೇಶಪುರ ಅಂದ್ರೆ 26 ಕಿಲೋಮೀಟರ್. ಈ ಕಡೆ ಶನಿವಾರ ಸಂತಿಯಿಂದ? ಶನಿವಾರ ಸಂತೆಯಿಂದ 22 ಕಿಲೋಮೀಟರ್. ಓಹೋ, ಒಂದ್ ರೀತಿಯಲ್ಲಿ ಮಧ್ಯದಲ್ಲೇ ಇದೆ. ಹೌದೌದು, ಹೆತ್ತೂರು. ಅದೇ ಅದೇ ಅದೇ ಅದೇ, ಹೆತ್ತೂರು ಪಕ್ಕದಲ್ಲೇ ಅಲ್ವಾ? ಹೆತ್ತೂರು ಪಕ್ಕದಲ್ಲಿ. ಹೌದು, ನಮ್ಮ ಮಡಿಕೇರಿ ಆಕಾಶವಾಣಿನೂ ಬರುತ್ತೆ, ಹಾಸನದ್ದು ಬರುತ್ತೆ ಅಲ್ವಾ ನಿಮ್ಗೆ? ಹಾಸನ ನಮ್ಗೆ ಹಾಡ್ಲಳ್ಳಿಗೆ ಬರಲ್ಲ. ಓಹೋ, ಹಾಗಾಗಿ ಮಡಿಕೇರಿ ಆಕಾಶವಾಣಿನೇ ನೀವು ಕೇಳ್ಬೇಕು. ಹೌದೌದು. ತಾವೇನು ಓದಿದ್ರಿ ಜಯಪ್ಪ ಕೊಡ್ರಿ? ನಾನು BSc ಪದವೀಧರ. BSc ಮಾಡ್ಕೊಂಡು ನೇರವಾಗಿ ಕೃಷಿ ಬಂದ್ರೆ ಅಥವಾ ಏನಾದ್ರು ಉದ್ಯೋಗ ಮಾಡ್ಕೊಂಡು ಬಂದ್ರೆ? ಇಲ್ಲ ಇಲ್ಲ, ನೇರವಾಗಿ ಕೃಷಿ ಬಂದಿದ್ದು. ಓಹೋ, ಪರವಾಗಿಲ್ಲ. ಯಾವಾಗ BSc ಮಾಡಿದ್ರಿ ತಾವು? 75-76 ಓಹೋ, ಆಗ ನೌಕರಿಗಳು ಆರಾಮ ಸಿಕ್ತಿದ್ವೇನ ಅಲ್ವಾ? ಹೌದು ಹೌದು. ನೋಡಿ ನೋಡಿ, ಆದ್ರೂ ಅನಿವಾರ್ಯ ಆಯ್ತಾ ಅಥವಾ ಆಸಕ್ತಿ ಇತ್ತ ನಿಮಗೆ ಕೃಷಿ ಬರ್ಲಿಕ್ಕೆ? ಇಲ್ಲ ಇಲ್ಲ ಇಲ್ಲ, ನಮಗೆ ಕೃಷಿ ಬಗ್ಗೆನೇ ಆಸಕ್ತಿ. ವಾ ವಾ ವಾ, ಮೆಚ್ಚತಕ್ಕಂತ ಮಾತು. ಅದೇ ನೋಡಿ, ಆ ಸೆಳೆತ ಅನ್ನೋದು ಎಷ್ಟೋ ಜನಗಳಿಗಿರುತ್ತೆ. ಆದ್ರೆ ತಂದೆ ತಾಯಿಗಳು ಬೇಡ ಬೇಡ ನೌಕರಿಗೆ ಹೋಗಿ ಅಂತ ಅನ್ಕೊಂಡು ಕಳಿಸ್ಬಿಡ್ತಾರೆ. ನಿಮ್ಮ ತಂದೆ ತಾಯಿ ಹೇಳಿಲ್ವಾ ನೌಕರಿಗೆ ಹೋಗಿ ಮಗ ಬೇಡ ನಾವು ನೋಡ್ಕೊಂತೀವಿ ಅಂತ? ಮನೆಯಲ್ಲಿ ಹೇಳಿದ್ರು, ಆದ್ರೆ ನನಗೆ ನೌಕರಿ ಬಗ್ಗೆ ಆಸಕ್ತಿ ತುಂಬಾ ಕಡಿಮೆ ಇತ್ತು. ಎಷ್ಟೆಕರೆ ತಮ್ದು ತೋಟ ಇದೆ, ಗದ್ದೆ ಇದೆ, ಏನು ವಿಶೇಷ ಹೇಳಿ? ನನಗೆ ನಮಗೆ 20 ಎಕರೆ ಕಾಫಿ ತೋಟ ಇದೆ, 3 ಎಕರೆ ಗದ್ದೆ ಇದೆ. ಈಗಲೂ ಗದ್ದೆ ಭತ್ತ ಬೆಳಿತೀರಿ? ಇಲ್ಲ, ಭತ್ತ ಬೆಳೀತಾ ಇಲ್ಲ ಈಗ. ಈ ಸಾರಿ ಮಾತ್ರ ಇದು ಇದು ಇಷ್ಟನಕನೂ ನಾವು ಗದ್ದೆ ಬೇಸಾಯ ಮಾಡಿದ್ದು. ಆನೆ ಕಾಟ ತುಂಬಾ ಇಲ್ಲಿ. ಓಹೋ, ಆನೆಗಳದ್ದು ಅಷ್ಟು ಸಮಸ್ಯೆ. ಅದಕ್ಕೆ ಏನ್ ಮಾಡಿದ್ರಿ, ಈಗೇನಾದ್ರೂ ಅಡಕೆ ಹಾಕಿದ್ರೆ ಅಥವಾ ಹಾಗೆ ಬಿಟ್ಟಿದೀರ? ಇಲ್ಲ ಇಲ್ಲ, ಈ ಸಾರಿ ಹಾಗೆ ಬಿಟ್ಟಿದೀನಿ, ಮುಂದಿನ ಸಾರಿ ಮಾಡೋಣ ಅಂತ. ಗದ್ದೆ ಸೋಲಾರ್ ಗಿಲಾರ್ ಮಾಡಿ ಭತ್ತ ಬೆಳಿಬೇಕಂತ? ಹೌದು. ನೋಡಿ, ಆ ಅಪೇಕ್ಷೆ ಇದೆಯಲ್ಲ ಮೆಚ್ಚತಕ್ಕಂಥದ್ದು, ಬಿಡಬಾರ್ದು ಅಂತ? ಇಲ್ಲ ಇಲ್ಲ, ಮಾಡ್ಲೇಬೇಕು. ವಾ ವಾ ವಾ, ಈ ತರ ಮನೋಭಾವನೆ ಕೃಷಿಯಲ್ಲಿ ಇದ್ರೆ ಎಷ್ಟು ಒಳ್ಳೆ ಕೆಲಸಗಳಾಗ್ತಾವಲ್ವಾ? ಮಾಡ್ಲೇಬೇಕು, ಆಗ್ಲೇಬೇಕು, ನಾನು ಇದರಲ್ಲಿ ಇರ್ಲೇಬೇಕು ಅನ್ನೋ ಒಂದು ಹಂಬಲ ಇದೆಯಲ್ಲ, ಕಿಚ್ಚು ಅಂತ ಹೇಳ್ತೀವಲ್ಲ ಅದು ಮೆಚ್ಚತಕ್ಕಂಥದ್ದು. ಜಯಪ್ ಕೊಟ್ರೆ ತಮಗೆ ವಯಸ್ಸು ಎಷ್ಟಂದ್ರಿ? ನನಗೆ ರನ್ನಿಂಗ್ 69. 69. ಹೇಗಿದೆ ಆರೋಗ್ಯ ಎಲ್ಲ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಿ? ಅದೇ ಕೃಷಿ ಕೃಷಿ ಕೆಲಸ ಮಾಡ್ತಾ ಇದ್ದೀನಿ. ಹಾ, ಕೈಮುಟ್ ಕೆಲಸ ಮಾಡ್ತೀರಿ? ಗುಡ್ ಗುಡ್, ಒಳ್ಳೇದು. ಮನೆಯಲ್ಲಿ ಯಾರ್ಯಾರು ಇದ್ದೀರಿ ತಾವೆಲ್ಲ? ನನಗೆ 3 ಜನ ಮಕ್ಕಳು, 2 ಗಂಡು, 1 ಒಬ್ಬ ಹೆಣ್ಣು ಮಗಳು. ಹಾ, ಮತ್ತೆ ನಿಮ್ಮ ಶ್ರೀಮತಿ ಇದ್ದಾರೆ? ಇಲ್ಲ, ಕೃಷಿ ಯಾರು ಇಲ್ಲ ಸದ್ಯಕ್ಕೆ. ಅಲ್ಲ, ನಿಮ್ಮ ನಿಮ್ಮ ಶ್ರೀಮತಿ ಅವರು ನಿಮ್ ಜೊತೆಗಿದ್ದಾರೆ? ಇಬ್ರು ಗಂಡು ಮಕ್ಕಳು ಹೊರಗಡೆ ಓದ್ಲಿಕ್ಕೆ ಹೋಗಿ ಹಂಗ ನೌಕರಿ ಗಿಟ್ಸ್ಕೊಂಡ್ಬಿಟ್ರ? ಇಲ್ಲ, ಅವನು ಇಬ್ರು ಒಬ್ಬ ನೌಕರಿ ಮಾಡ್ತಾ ಇದ್ದಾನೆ, ಅಹಮದಾಬಾದ್ ನಲ್ಲಿ ಇದ್ದಾನೆ, ಅವನು ಪೈಲಟ್. ಅವನು ಓಹೋ, ಪೈಲಟ್. ಆಮೇಲೆ ಇನ್ನೊಬ್ಬ? ಇನ್ನೊಬ್ಬ ಫ್ರಾನ್ಸ್ ಅಲ್ಲಿ ಇದ್ದಾನೆ, ಮೊದಲು ಅವನು ಸರ್ಬಿಯಾದಲ್ಲಿದ್ದ. ಓಹೋ, ಸರಿನೇ. ಬರ್ತಾರೆ ಅವರು ಕೃಷಿಗೆ? ಬರ್ತಾರೆ. ದೊಡ್ಡ ಮಗ ತುಂಬಾ ಕೃಷಿಯಲ್ಲಿ ಆಸಕ್ತಿ ಇದೆ, 5-6 ವರ್ಷ ಮಾಡ್ಬಿಟ್ಟು ಬರ್ತೀನಿ ಅಂತ ಇದ್ದಾನೆ. ಅದೇ ಅದೇ ಅದೇ, ಒಳ್ಳೇದು ಒಳ್ಳೇದೆ. ಇನ್ನ ಮಗಳೊಬ್ಳು, ಅದೇ ಮಗಳು, ಅವಳಿಗೆ ಮದುವೆ ಮಾಡ್ಕೊಟ್ಟಿದ್ವಿ ಮೈಸೂರಿನಲ್ಲಿ. ಅವಳು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿಲ್ಲ ಎನ್ಐ ಕಾಲೇಜ್ ನಲ್ಲಿ ಮೈಸೂರಿನಲ್ಲಿ. ಹೌದ್ರೆ? ಏನೇ ಕಾಲೇಜಲ್ಲಿ ಏನೇ ಇದ್ರು ನಾವು ಕೃಷಿ ಬಿಟ್ಟು ಬದುಕಕ್ಕಾಗಲ್ಲ ಅಲ್ವಾ? ಹೌದು ಹೌದು ಹೌದು, ಕೃಷಿ ಅಂದ್ರೆ ತುಂಬಾ ಇಷ್ಟಪಟ್ಟು ಮಾಡ್ಬೇಕಷ್ಟೇ. ಹೌದು ಹೌದು ಹೌದು. ಜಯಪ್ ಕೊಟ್ರೆ ಬಹಳ ಖುಷಿ ಆಯ್ತು ನೀವು ಮಾತನಾಡಿದ್ದಕ್ಕೆ. ಒಂದು ಸಣ್ಣ ಪ್ರಶ್ನೆ, ಸ್ವಲ್ಪ ಸ್ವಲ್ಪ ಕ್ಲಿಷ್ಟ ಅನಿಸ್ಬೋದು, ಆದ್ರೂ ಉತ್ತರ ಸುಲಭ ಸಿಗಬಹುದು ಅಂತ ಅನಿಸ್ತದೆ, ನೋಡೋಣ. ಬೆಲ್ಲ ಸಕ್ಕರೆ ಬಳಸ್ತಲೇನೆ ಸಿಹಿಯಾಗಿರುವ ಕಾಫಿ ಟೀ ಅಥವಾ ಪಾಯಸವನ್ನು ಹೇಗೆ ತಯಾರಿಸಿಕೊಳ್ಬಹುದು? ಬೆಲ್ಲವನ್ನು ಬಳಸ್ತಲೇನೆ, ಬೆಲ್ಲವನ್ನು ಬಳಸಲೇನೆ ಸಕ್ಕರೆಯನ್ನು ಬಳಸಲೇನೆ ಸಿಹಿಯಾಗಿರುವ ಜೇನು ಹಾಕಬಹುದು? ಜೇನು ಕಾಫಿ ಟೀ ಮಾಡ್ಲಿಕ್ಕೆ ಬಳಸ್ಕೊಳ್ತಾರ? ಓಕೆ, ಆಗ್ಬೋದು. ಅಲ್ಲ, ನೀವು ಹೇಳಿದ್ದು ಸ್ವಲ್ಪ ಉತ್ತರ ಸರಿನೇ, ಆದ್ರೆ ಜೇನ್ ಅಲ್ಲ, ಜೇನ್ ಇಲ್ದಲನೆ ಸಸ್ಯಮೂಲ, ಸಸ್ಯಮೂಲ. ಹೌದು, ಅದು ಅದು ಕಬ್ಬಿನಿಂದನೇ ಬರುತ್ತೆ. ಈಗ ಬೆಲ್ಲ ಮತ್ತು ಸಕ್ಕರೆ ಕಬ್ಬಿನಿಂದನೇ ಬರುತ್ತೆ ಅಲ್ವಾ? ಇದು ಸಹ ಕಬ್ಬಿನಿಂದನೇ ಬರುತ್ತೆ, ಆದ್ರೆ ಎಷ್ಟೋ ಜನ ಅದನ್ನ ಬಳಸೋದಿಲ್ಲ, ಅಥವಾ ಅದು ಹೊಳೆದಿಲ್ವೋ ಏನೋ ಗೊತ್ತಿಲ್ಲ. ಇಲ್ಲ, ನನಗೆ ಹೊಳೆಯಲಿಲ್ಲ. ಹಾ, ನೋಡಿ ಯೋಚನೆ ಮಾಡಿ, ಕಬ್ಬಿನಿಂದನೇ ಬರುತ್ತೆ ಅದು. ಕಬ್ಬಿನ ರಸ, ಕಬ್ಬಿನ ರಸ ಇದೆಯಲ್ಲ, ಕಬ್ಬಿನ ರಸ ಇದೆಯಲ್ಲ, ಕಬ್ಬಿನ ಹಾಲು ಅಂತ ಹೇಳ್ತೀವಲ್ಲ, ಅದನ್ನ ನೇರವಾಗಿ ಉಪಯೋಗಿಸ್ಕೊಂಡು ಕಾಫಿ ಟೀ ಮಾಡ್ಕೋಬಹುದು. ನೀರು ಹಾಕಾಗತ್ತಿಲ್ಲ, ಸಕ್ಕರೆ ಬೆಲ್ಲನು ಬೇಕಾಗಿಲ್ಲ, ಹಾಗೆ ಪಾಯಸಕ್ಕೂ ಬೆಲ್ಲ ತರನೆ ಹಾಕೊಂಡು ಆ ನೀರು ಹಾಕುವಾಗತ್ತಿಲ್ಲ, ಅದರಲ್ಲೇ ಬೆಲ್ಲ ಇರೋದ್ರಿಂದ, ಅದರಲ್ಲಿ ನೀರಿನಂಶ ಇರೋದ್ರಿಂದ ಆರಾಮಾಗಿ ಪಾಯಸವನ್ನ ಕಾಫಿ ಟೀನ ತಯಾರಿಸ್ಕೊಳ್ಬಹುದು. ಫಸ್ಟ್ ಕ್ಲಾಸ್ ಆಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ. ಅದು ಎಷ್ಟೋ ಜನ ಪ್ರಯೋಗ ಮಾಡಿಲ್ಲ. ಹೀಗೆ ಎಷ್ಟೋ ವಿಚಾರಗಳಿದಾವೆ, ನಾವು ಕಲಿತಕ್ಕಂಥ ತುಂಬಾ ಇದೆ ಅಲ್ವಾ? ತಾವು BSc ಮಾಡಿಕೊಂಡು ಕೃಷಿಯಲ್ಲಿ ತೊಡಸ್ಕೊಂಡು ಮಕ್ಕಳನ್ನು ಚೆನ್ನಾಗಿ ಓದಿಸಿ ತೋಟದಲ್ಲಿ ಈಗಲೂ ಕಾಯಕ ಮಾಡ್ತಾ ಇರೋದು ಅಭಿಮಾನದ ಸಂಗತಿ. ನಿಮ್ಮಂತವರು ಹೆಚ್ಚೆಚ್ಚು ಸಮಾಜದಲ್ಲಿ ಸೃಷ್ಟಿಯಾಗಬೇಕು ಗೌಡ್ರೆ. ಕಾಫಿನೂ ಚೆನ್ನಾಗಿ ಏರಿಯಾದಲ್ಲಿ ಬರ್ತಾ ಇದೆ, ಈ ಸಾರಿ ಸ್ವಲ್ಪ ಮಳೆಯಿಂದ ಆಗ್ತಾ ಇದೆ, ಹಾಗಾಗಿ ವ್ಯತ್ಯಾಸ ಆಗ್ತವೆ. ಅದೇ ಅದರಿಂದ ಸ್ವಲ್ಪ ತೊಂದರೆ ಬಿಟ್ಟರೆ ಮತ್ತೆ ಇನ್ನೇನಿಲ್ಲ. ಹೌದು, ತಮ್ದು ಸಂಖ್ಯೆನ ಹೇಳ್ಬೋದಾ ಜಯಪ್ ಕೊಡ್ರಿ, ಮೊಬೈಲ್ ನಂಬರ್? 94 8 0 0 9 9 1 1 0 0. ಆಗ್ಲಿ, ಸಂಪರ್ಕದಲ್ಲೇ ಇರೋಣ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಒಂದೊಂದು ಆಕಾಶವಾಣಿಯ ವ್ಯಾಪ್ತಿ ಒಂದೊಂದು ಜಿಲ್ಲೆ ಅಂತ ಅಂದ್ರೂ ನಮ್ಮ ಎಫ್ ಎಂ ಕೇಂದ್ರಗಳದ್ದು. ಈಗ ಉದಾಹರಣೆಗೆ ಮಡಿಕೇರಿಯಲ್ಲಿರುವ ಆಕಾಶವಾಣಿದು ಕೊಡಗು ಜಿಲ್ಲೆಗೆ ಮಾತ್ರ ಸೀಮಿತ ಅಂತ ಅಂದ್ಕೊಳ್ತೀವಿ, ಆದರೆ ವ್ಯಾಪ್ತಿ ಆ ಕಡೆ ಕಾಸರಗೋಡು, ಊಟಿ, ಸುಳ್ಯ, ಬಂಟ್ವಾಳ, ಉಡುಪಿ, ಮಂಗಳೂರು, ಈ ಕಡೆ ಮೂಡಿಗೆರೆ, ಚಿಕ್ಕಮಗಳೂರು, ಸಕಲೇಶ್ಪುರ ತಾಲೂಕು, ಅರಕಲ್ಗೂಡು ತಾಲೂಕು, ಹೊಳೆನಸ್ಪುರ ತಾಲೂಕು, ಹಾಸನದಲ್ಲೂ ಕೇಳ್ತಾರೆ ರೇಡಿಯೋದಿಂದ. ಪ್ರಿಯಪಟ್ಟಣ, ಕೇರ್ನಗರ, ಈ ಕಡೆ ಮೈಸೂರು ಜಿಲ್ಲೆ, ಹೀಗೆ ಇನ್ನು ನ್ಯೂಸ್ ಆನ್ ಏರಿಯಾ ಬಂದಮೇಲೆ ವಿಶ್ವದ ಎಲ್ಲ ಭಾಗದಲ್ಲೂ ಅಂತರ್ಜಾಲ ಸಂಪರ್ಕ ಎಲ್ಲೆಲ್ಲಿ ಚೆನ್ನಾಗಿರುತ್ತೋ ಎಲ್ಲ ಕಡೆಗೂ ಕಾರ್ಯಕ್ರಮಗಳನ್ನು ಕೇಳ್ಬೋದು, ಇದೊಂದು ಸದಾವಕಾಶ. ಕೆಳಗರೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡ್ ಬರ್ತಾ ಇದೆ, ಇನ್ನು ಒಬ್ಬರಿಬ್ಬರು ಜೊತೆಗೆ ಮಾತನಾಡ್ಬೋದು ಅಂತ ಅನಿಸುತ್ತೆ, ನೋಡೋಣ. ಸಂಪರ್ಕ ಮಾಡಿ ಮಾತನಾಡಿ 08-2-2-2-0-0-6. ಅನುಭವಿ ರೈತರು ಮಾತನಾಡ್ಬೋದು, ಕೃಷಿಕರು ಸಂಪರ್ಕ ಮಾಡ್ಬೋದು, ರೈತ ಮಹಿಳೆಯರು ಭಾಗವಹಿಸ್ಬೋದು. ಕೃಷಿಕರಿಗಾಗಿ ಮೀಸಲಿಟ್ಟಿರುವ ಕಾರ್ಯಕ್ರಮ ಕೃಷಿ ಸಿರಿ, ನಿಮ್ಮ ಬುದ್ಧಿಮತ್ತೆಯನ್ನು ಹೆಚ್ಚಿಸುವ ಕಾರ್ಯಕ್ರಮ ಇದು. ಕೇಳಿದ್ರೆ ಪ್ರತಿನಿತ್ಯ ಆಕಾಶವಾಣಿಯಿಂದ ಭಿನ್ನ ವಿಭಿನ್ನವಾದ ಕಾರ್ಯಕ್ರಮಗಳು ಬಿತ್ತರವಾಗ್ತಾ ಇರ್ತವೆ, ಆಲಿಸ್ಕೊಂಡು ಉಪಯೋಗಗಳನ್ನು ಮಾಡಿಕೊಳ್ಳಿ. ಕರೆ ಬಂತು, ಯಾರದು ನೋಡೋಣ ಅಂತ ಅನ್ನೋ ಹೊತ್ತಿಗೆ ಕಡಿತವಾಯಿತು, ವ್ಯತ್ಯಾಸ ಆಗ್ತಾ ಇರುತ್ತೆ. ಪ್ರಯತ್ನ ಮಾಡಿ ಮತ್ತೊಮ್ಮೆ 08-2-2-2-0-0-0-6. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿಬರ್ತಾ ಇದೆ. ಕೇಳಿದ್ರೆ ಪ್ರತಿ ಶನಿವಾರ ಕೃಷಿ ಪುಂಜ ಇಲ್ಲವೇ ಕೃಷಿ ಕಳಸ, ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ. ಕೃಷಿ ಪುಂಜ ಚಿತ್ರಗೀತೆಗಳು ಮತ್ತು ಇತರೆ ಗೀತೆಗಳನ್ನು ಸಂಯೋಜನೆ ಮಾಡಿ ಮಾಹಿತಿಯನ್ನು ನೀಡುವ ಸಂಯೋಜಿತ ಕಾರ್ಯಕ್ರಮ. ಕೊನೆಯ ಕರೆ ಅಂತ ಅನಿಸುತ್ತೆ, ನೋಡೋಣ ಯಾರು. ವ್ಯತ್ಯಾಸ ಆಯಿತು, ಕರೆ ಬರ್ತಾ ಇಲ್ಲ, ಸಮಯ ಆಗ್ತಾ ಬಂದಿದೆ. ಶ್ರೋತೃಗಳೇ, ನಾವು ಕಾರ್ಯಕ್ರಮವನ್ನು ಅಂತ್ಯ ಮಾಡ್ತಾ ಇದ್ದೀವಿ. ಸಂಪರ್ಕ ಮಾಡಿದ ಆಲಿಸಿದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಿದ್ವಿ. ನಮಸ್ಕಾರಗಳು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಕಡಂಗಮರೂರು ಗ್ರಾಮತ್ರ ಐಳಂಡ ಪೌತಿ ಮಾಚಯ ಐಂಗಡ ಪೊಣ್ಣು ಗಂಗವ್ವ ಐಂಗ ಇಂದು ಮಣಪಟ್ಟಿತ್ತು. ನುಯಿಟ್ಟ ಮುಂದು ಬಯತ್ರ ಶತಾಯುಷಿ ಐಳಂಡ ಗಂಗವ್ವ ತಾಮನೆ ಚೋಯ ಮಾಡಂಡ ಮರಂದೋಡ ಆಕಿರಿ ಕಾರ್ಯ ನಾಳೆ 12 ಗಂಟೆರ ಒಳ್ಳು ಐಂಗಡ ಮೋವೋ ನಂದ ಐಂಡ ಮನೆಯಲ್ಲಿ ನಡಪ. ಬಿಳಿಗೆರೆ ಗ್ರಾಮದ ಪರ್ಲಕೋಟಿ ದಿವಂಗತ ನಂಜಪ್ಪ ಅವರ ಮಗ ಪೋಸ್ಟ್ ಮಾಸ್ಟರ್ ಉಮೇಶ್ ಅವರ ತಂದೆ ಮುತ್ತಣ್ಣ ಅವರು ಇಂದು ನಿಧನರಾದರು. 84 ವರ್ಷ ಪ್ರಾಯದ ಪರ್ಲಕೋಟಿ ಮುತ್ತಣ್ಣ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಬಿಳಿಗೇರಿಯ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಚೈಯಂಡಣೆ ನರೇಂದ್ರ ಗ್ರಾಮದ ಎಡಪಾಲ ನಿವಾಸಿ ಮಕ್ಕಿಮನೆ ದಿವಂಗತ ಸುಬ್ರಾಯ್ ಅವರ ಮಗ ಶಿವರಾಮ ಇಂದು ನಿಧನರಾದರು. 88 ವರ್ಷ ಪ್ರಾಯದ ಮಕ್ಕಿಮನೆ ಶಿವರಾಮ ಅವರ ಅಂತ್ಯಕ್ರಿಯೆ